ವೃದ್ಧಿಸೋ ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಬಹಳ ಅಗತ್ಯವಾಗಿದ್ದು ಅದಕ್ಕೆ ವಿಮೆಯ ರಕ್ಷೆಯನ್ನು ಒದಗಿಸುವಂಥದ್ದು. ಇವತ್ತು ಡಾಕ್ಟರ್ ಬಿ ಎನ್ ಷಡಕ್ಷರಮೂರ್ತಿಯವರು ಪಶು ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ಯಾವ ಎಲ್ಲ ಜಾನುವಾರುಗಳಿಗೆ ವಿಮೆಯ ಸೌಲಭ್ಯ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಇದರ ಪ್ರಾಮುಖ್ಯತೆ ಏನು, ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಬಿ ಎನ್ ಷಡಕ್ಷರಮೂರ್ತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ, ಹೇಳಿ ಏನೆಲ್ಲ ಯೋಜನೆಗಳು? ಸರ್, ನಮ್ಮಲ್ಲಿ ಜಾನುವಾರುಗಳಿಗೆ ವಿಮೆ ವ್ಯಾಪಕವಾಗಿ ನಾವು ಈ ವಿಚಾರವನ್ನು ಜನರಿಗೆ ತಲುಪಿಸುವಂಥದ್ದು ಬಹಳ ಮುಖ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ತಗೊಳ್ಳಲಾಗಿದೆ. ರಾಷ್ಟ್ರೀಯ ಜಾನುವಾರು ಮಿಷನ್ನವರು ಅಂದರೆ NLM ಅಂತ ಹೇಳ್ತೀವಿ, ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್, ಇವರು ಕೂಡ ಆಸಕ್ತಿ ವಹಿಸಿ ಎಲ್ಲ ರಾಜ್ಯಗಳಲ್ಲಿ ಇದನ್ನು ಇಂಪ್ಲಿಮೆಂಟೇಷನ್ನ ಶುರು ಮಾಡಿದ್ದಾರೆ ಸರ್. ಇವರ ಉದ್ದೇಶ ಇಷ್ಟೇ. ಈಗ ನಾವೆಲ್ಲ ನೋಡಿದ್ದೇವೆ, ಯಾವುದಾದ್ರು ರೈತ ಏನೋ ಒಂದು ವಸ್ತುವನ್ನು ಬೆಳೆದಾಗ, ತರಕಾರಿನೋ ಅಥವಾ ಮತ್ತೊಂದು ಬೆಳೆದಾಗ, ಏನೋ ತೊಂದರೆ ಆದಾಗ, ಆ ಫಸಲು ಕೈಗೆ ಬರದೇ ಇದ್ದಾಗ ರೈತನಿಗೆ ಅಗಾಧವಾದಂಥ ಒಂದು ನಷ್ಟ ಉಂಟಾಗ್ತದೆ. ಆ ನಷ್ಟವನ್ನು ತಡೀಲಿಕ್ಕೆ ಹೇಗೆ ಕೃಷಿನಲ್ಲಿ ಬೇರೆ ಬೇರೆ ರೀತಿಯ ವಿಮೆಗಳು, ಬೇರೆ ಬೇರೆ ಸೌಲಭ್ಯಗಳಿದೆ, ಅದೇ ರೀತಿ ಪಶುಗಳಲ್ಲಿ ಕೂಡ ನಾವೀಗ ವಿಮಾ ಸೌಲಭ್ಯವನ್ನು ಮಾಡ್ತಾ ಇದ್ದೇವೆ. ಭಾಳ ವರ್ಷಗಳಿಂದ ಇದು ನಡ್ಕೊಂಬಂದಿದೆ, ಆದರೆ ಈಗ ಒಂದು ಕ್ಯಾಂಪೇನ್ ಮೋಡ್ ಅಂತ ಹೇಳ್ತೀವಿ ನಾವು. ಪ್ರತಿ ಮನೆಯಲ್ಲೂ ಕೂಡ ಈ ವಿಮೆ ಪರಿಚಯ ಆಗಬೇಕು, ಪ್ರತಿಯೊಬ್ಬ ರೈತನೂ ಕೂಡ ಈ ವಿಮೆಯ ಸೌಲಭ್ಯನ ತಗೋಬೇಕು, ಮತ್ತು ಯಾವುದೇ ರೈತನೂ ಕೂಡ ತನ್ನ ಮನೆಯಲ್ಲಿ ಯಾವುದೇ ಜಾನುವಾರು ಅಕಾಲಿಕ ಮೃತ್ಯು ಆದರೆ ಅಥವಾ ಯಾವುದಾದ್ರು ಹುಷಾರು ಪಡಿಸಲಾಗದಂತಹ ಗುಣಮಾಡಿಸಲಾಗದಂತಹ ಕಾಯಿಲೆಯಿಂದ ಮೃತಪಟ್ಟರೆ ಅಥವಾ ಆಕ್ಸಿಡೆಂಟ್ ಅಂತನೋ ಮತ್ತಾವುದೇ ರೀತಿಯಿಂದ ಮೃತಪಟ್ಟರೂ ಕೂಡ ಅವನಿಗೆ ಆರ್ಥಿಕವಾಗಿ ನಷ್ಟ ಆಗಬಾರ್ದು. ಆ ನಷ್ಟನ ಸರ್ಕಾರದಿಂದ ವಿಮಾ ಕಂಪನಿಗಳ ಮೂಲಕದಿಂದ ಅದನ್ನು ತುಂಬಿಸಿಕೊಡಬೇಕು, ಮತ್ತು ರೈತ ಮತ್ತೆ ವಾಪಸ್ ಅವನ ಕೆಲಸಕ್ಕೆ ಸರಾಗವಾಗಿ ತೊಡ್ಕೊಂಡು ಹೋಗಬೇಕು. ಎಲ್ಲೂ ಕೂಡ ಆರ್ಥಿಕ ನಷ್ಟದಿಂದ ಈ ಒಂದು ಕಸುಬಿಗೆ ಹಿಂಜರಿತ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡಲಾಗಿದೆ ಸರ್. ಹಸು, ಎಮ್ಮೆ ಈ ಒಂದು ಜಾನುವಾರುಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪಶುಪಾಲಕರು ವಿಮೆಯನ್ನು ಈಗಾಗಲೇ ಅವರ ಪರಿಚಯ ಇದೆ, ಅದನ್ನು ಪಡ್ಕೊಳ್ತಾನೂ ಇದ್ದಾರೆ. ಆದರೂ ಸಹ ನಿಯಮಾವಳಿಗಳು ಬದಲಾದ ಒಂದು ಸನ್ನಿವೇಶದಲ್ಲಿ ಏನೆಲ್ಲ ಇದೆ ಅದನ್ನು ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ಮೊದಲು ಇದೇ ಕಾರ್ಯಕ್ರಮವೂ ಕೂಡ ಚಾಲ್ತಿಯಲ್ಲಿತ್ತು. ಇದ್ದಾಗ ಬಹಳ ಲಿಮಿಟೆಡ್ ಅಂದರೆ ಸೀಮಿತವಾದಂಥ ಹಣಕಾಸಿನ ಸೌಲಭ್ಯಗಳು ಮತ್ತು ಸೀಮಿತವಾದಂತಹ ಒಂದು ರೈತರ ಗುರಿ ಇತ್ತು. ಈಗ ಅದು ಅಸೀಮಿತವಾಗಿದೆ. ಅಂದರೆ ಒಂದು ರೈತ ತನ್ನ ಮನೆಯಲ್ಲಿರುವಂಥ ಗರಿಷ್ಠ 5 ಜಾನುವಾರುಗಳನ್ನು ಈ ಒಂದು ಸೌಕರ್ಯಕ್ಕೆ ಒಳಪಡಿಸೋದಕ್ಕೆ ಅವಕಾಶ ಇದೆ ಆತನಿಗೆ. ಇದನ್ನು ಹೇಗೆ ನಿರ್ಧರಿಸ್ತೀವಿ ಅಂದರೆ MNREG ಜಾಬ್ ಕಾರ್ಡ್ಸ್ ಯಾವ ರೀತಿ ಪ್ರತಿ ಕುಟುಂಬಕ್ಕೆ ಅಂತ ಮಾಡಿದ್ದಾರೆ, ಅದೇ ರೀತಿ ಇದರಲ್ಲೂ ಕೂಡ ಆ ಕುಟುಂಬನೇ ನಾವು ಒಂದು ಕುಟುಂಬ ಅಂತ ತಗೊಳ್ತಾ ಇದ್ದೀವಿ. ಆ ಕುಟುಂಬದಲ್ಲಿರುವಂಥ 5 ಜಾನುವಾರುಗಳು, ಅದು ಎಮ್ಮೆ ಅಥವಾ ಹಸು, ಎರಡೂ ಕೂಡ ಹಾಲು ಕೊಡುವಂಥವಾಗಿರಬೇಕು ಅಥವಾ ಕನಿಷ್ಠ 1 ವರ್ಷಕ್ಕೆ ಮೇಲ್ಪಟ್ಟಿರಬೇಕು ಮತ್ತು 8 ವರ್ಷದ ಒಳಗಡೆ ಇರುವಂಥದ್ದಕ್ಕೆ ಜಾನುವಾರು ಸೌಲಭ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಸರ್. ಸಾಮಾನ್ಯವಾಗಿ ಬ್ಯಾಂಕ್ ಸಾಲ ಪಡೆದು ಪಶುಪಾಲನೆಯಲ್ಲಿ ತೊಡಗಿರುವಂಥವ್ರಿಗೆ ಅನುಭವ ಆಗಿರುತ್ತೆ, ಸಾಲ ಕೊಡುವಾಗಲೇ ವಿಮೆಯ ಒಂದು ಸೌಲಭ್ಯವನ್ನು ಸಹ ಆ ಒಂದು ಪ್ಯಾಕೇಜ್ ಒಳಗೊಂಡಿರುತ್ತೆ. ಆದರೆ ಆ ರೀತಿ ಇಲ್ಲದವರಿಗೂ ಸಹ ಇದರ ಅನಿವಾರ್ಯತೆ ಅಥವಾ ಇದರ ಪ್ರಾಮುಖ್ಯತೆಯನ್ನು ನಾವು ಅರಿವು ಮೂಡಿಸಬೇಕು ಅಲ್ವಾ? ಹೌದು ಸರ್. ಈಗ ಮೊದಲೆಲ್ಲ ಏನಾಗಿದೆ ಅಂದರೆ ಬ್ಯಾಂಕ್ ಅವರು ಸೆಕ್ಯೂರಿಟಿ ಪ್ರಶ್ನೆಗಾಗಿ ಮತ್ತು ಅವ್ರು ಕೊಟ್ಟಂಥ ಸಾಲದ ಹಣ ಯಾವುದೇ ರೀತಿ ರೈತನಿಗೆ ಹೊರೆ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ವಿಮೆ ಮಾಡಿಸಿದ್ರು. ಆದರೆ ಈಗ ನಾವು ಮಾಡ್ತಿರೋ ವಿಮೆಯಲ್ಲಿ ರೈತ ಯಾವುದೇ ಸಾಲವನ್ನು ತೆಗೆದುಕೊಳ್ಳೋ ಅಗತ್ಯ ಇಲ್ಲ. ಯಾವುದೇ ಬ್ಯಾಂಕಿನ ಸಾಲ ಇಲ್ಲದೇನೇ ನೇರವಾಗಿ ಅವನ ಮನೇಲಿರುವಂಥ ಜಾನುವಾರುಗಳಿಗೆ ಅವರು ವಿಮೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ 1 ವರ್ಷದಿಂದ 8 ವರ್ಷದ ವಯೋಮಾನ, ಹೌದು, ಆ ಒಂದು ಅವಧಿಯಲ್ಲಿ ಆ ಪ್ರಾಣಿಗಳಿಗೆ ನಾವು ವಿಮೆಯನ್ನು ಮಾಡಿಸಬಹುದು. ಹೌದು, ಈಗ 1 ವರ್ಷ ಒಂದು ಕರು ಇದೆ, ಅದಕ್ಕೆ ವಿಮೆ ಮಾಡಿಸ್ಬೇಕು, ಏನು ಮಾಡಬೇಕು, ಯಾರನ್ನು ಸಂಪರ್ಕಿಸ್ಬೇಕು? ಸರ್, ಈಗ ವಿಮೆ ಮಾಡಿಸ್ಲಿಕ್ಕೆ ಒಂದು ಸೆಟ್ ಆಫ್ ಪ್ರೊಸೀಜರ್ಸ್ ಅಂದರೆ ಯಾವ ರೀತಿ ಈ ವಿಮಾ ಕ್ರಮವನ್ನು ಮಾಡಬೇಕು ಅನ್ನೋದು ಕೂಡ ಸರ್ಕಾರ ನಿಗದಿ ಮಾಡಿಕೊಟ್ಟಿದೆ. ಆ ಪ್ರಕಾರದಲ್ಲಿ 1 ವರ್ಷದಿಂದ 1 ವರ್ಷ ದಾಟಿರೋ ಅಂಥ ಹೀಫರ್ಸ್ ಮಣಕಗಳು, ಅಲ್ಲಿಂದ 8 ವರ್ಷದಿರುವಂಥ ಹಸುಗಳಿಗೆ ಇದನ್ನು ನಾವು ವಿಮೆಗೆ ಒಳಪಡಿಸಬಹುದು. ಮೊದಲನೇದಾಗಿ ರೈತ ಯಾರು ವಿಮೆ ಮಾಡಿಸ್ಲಿಕ್ಕೆ ಇಚ್ಛೆ ಪಡ್ತಾನೆ ಆತ ಹತ್ತಿರದಲ್ಲಿರುವಂಥ ಒಂದು ಪಶು ಆಸ್ಪತ್ರೆಗೆ ಹೋದರೆ ಅವನು ಆ ಜಾನುವಾರನ್ನು ತೆಗೆದುಕೊಂಡು ಹೋಗಬೇಕು, ಅಥವಾ ಕೋರ್ಕೊಂಡ್ರೆ ಜಾನುವಾರನ ನೋಡಲಿಕ್ಕೆ ಮನೆಗೆ ಇವರು ಡಾಕ್ಟ್ರು ಬರ್ತಾರೆ. ಬಂದಾಗ ಏನು ಮಾಡ್ತೀವಿ ನಾವು, ಮೊದಲು ಅದರ ಆರೋಗ್ಯ, ಮತ್ತು ಅದರ ಅಂದಾಜು ವಯಸ್ಸು, ಮತ್ತು ಅದು ಅದರ ಒಂದು ಆ ವಸ್ತುಸ್ಥಿತಿ, ಅಂದರೆ ಹಾಲು ಕೊಡ್ತಾ ಇದೆ ಇಲ್ಲ ಪ್ರೆಗ್ನೆಂಟ್ ಆಗಿದೆ ಏನು, ಅದನ್ನೆಲ್ಲವನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಅದಕ್ಕೆ ಅಂದಾಜು ಬೆಲೆ ಕಟ್ತಾರೆ ಸರ್. ಬೆಲೆ ಈಗ ಬೆಲೆ ಕಟ್ಟೋ ಹಾಲು ಕರೆಯುವಂಥದ್ದಾದರೆ ನಾವು ಹಸುಗಳಲ್ಲಿ ಪ್ರತಿ ಲೀಟ್ರ್ ಹಾಲಿಗೆ ನಾವು 3,000 ರೂಪಾಯಿ ಬೆಲೆ ಅಂತ ಕಟ್ತೀವಿ. ಈಗ ಒಂದು ಜಾನುವಾರು 10 ಲೀಟ್ರ್ ಹಾಲು ಕೊಡ್ತಾ ಇದೆ ಒಂದು ದಿನಕ್ಕೆ ಅಂದರೆ ಆ ಹಸುವಿಗೆ ನಾವು 3,000 × 10 30,000 ದುಡ್ಡು ಕಟ್ತೀವಿ, ಬೆಲೆ ಕಟ್ತೀವಿ. ಅದೇ ರೀತಿ ಎಮ್ಮೆಗಳಿಗಾದರೆ ನಾವು 4,000 ಪ್ರತಿ ಲೀಟ್ರ್ ಹಾಲಿಗೆ ಬೆಲೆ ಕಟ್ತಾ ಇದ್ದೀವಿ. ಸೊ ಈ ರೀತಿ ಒಂದು ಒಂದು ದರಕ್ಕೆ ನಾವು ನಿಗದಿಪಡಿಸ್ಕೊಳ್ತೀವಿ. ಈ ಹಸುವಿನ ಬೆಲೆ ಇಷ್ಟಾಗುತ್ತೆ, ಎಮ್ಮೆ ಬೆಲೆ ಇಷ್ಟಾಗುತ್ತೆ ಅನ್ನೋದನ್ನ ನಿಗದಿಪಡಿಸ್ಕೊಂಡು ಅದಕ್ಕೆ ಓಲೆ ಹಾಕಿ ಅದರ ಛಾಯಾಚಿತ್ರಗಳನ್ನು ತಗೊಳ್ತೀವಿ. ಓನರ್ಗಳ ಜೊತೆ ಛಾಯಾಚಿತ್ರ ತಗೊಳ್ತೀವಿ. ಅದರ ಎಡಗಡೆಯಿಂದ ಒಂದು ಛಾಯಾಚಿತ್ರ, ಬಲಗಡೆ ಮೈಯಿಂದ ಒಂದು ಛಾಯಾಚಿತ್ರ, ಮುಂದಗಡೆಯಿಂದ ಒಂದು ಛಾಯಾಚಿತ್ರ ತಗೊಳ್ತೀವಿ. ಅದು ಆ ಓನರ್ ಯಾರು ಮಾಲೀಕ ಇರ್ತಾನೆ ಅದನ್ನು ನಿಲ್ಲಿಸೇ ತಗೊಳ್ತೀವಿ ನಾವು. ಈ ರೀತಿ ಕಿವಿಗೆ ಓಲೆ ಹಾಕಿದ ಮೇಲೆ ಫೋಟೋ ಎಲ್ಲ ತಗೊಂಡ್ಮೇಲೆ ಆ ಜಾನುವಾರುಗಳ ಒಂದು ವಿವರಣೆಯನ್ನು ಆ ಪಶುವೈದ್ಯರು ಕೊಡ್ತಾರೆ ಸರ್ ನಮ್ಮ ಕಚೇರಿಗೆ. ಈ ರೀತಿ ಕೊಟ್ಟಂಥ ಎಲ್ಲ ವಿಮಾ ಪಾಲಿಸಿಗಳನ್ನು ಅಂದರೆ ಪ್ರಸ್ತಾವನೆಗಳನ್ನು ನಾವು ವಿಮಾ ಕಚೇರಿಗೆ ಕಳಿಸ್ಕೊಡ್ತೀವಿ ನಮ್ಮ ಸಬ್ಸಿಡಿ ಮುಖಾಂತರ. ಅದು ಈಗ ಸರ್ಕಾರದಿಂದ ಏನು ಮಾಡಿದ್ದಾರೆ, 3 ವರ್ಷಕ್ಕೆ ನಾವು ಮಾಡೋದಾದರೆ 6% ಹಣ ಅಂತ ಗುರುತು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ 10,000 ರೂಪಾಯಿ ಬೆಲೆ ಬಾಳುತ್ತೆ ಒಂದು ಹಸು ಅಥವಾ ಒಂದು ಎಮ್ಮೆ ಅನ್ನೋದನ್ನು ಒಂದು ಅಂದಾಜಾಗಿ ತಗೊಂಡ್ರೆ ಆ 10,000 ರೂಪಾಯಿಗಳಿಗೆ 6% ಅಷ್ಟು ನಾವು ಇನ್ಶೂರೆನ್ಸ್ ಕಟ್ಟಬೇಕಾಗತ್ತೆ. ಅಂದರೆ ಒಂದು ವರ್ಷಕ್ಕೆ ಅವರು ಒಟ್ಟು 6% ಆಗಿ 10,000ಕ್ಕೆ 600 ರೂಪಾಯಿಗಳನ್ನು ಕಟ್ಟಬೇಕಾಗತ್ತೆ. ಈ 600 ರೂಪಾಯಿಗಳ ವಂತಿಕೆ ಏನಿದೆ, ಈ 600 ರೂಪಾಯಿನಲ್ಲಿ 70% ಸರ್ಕಾರ ಕೊಡ್ತಾ ಇದೆ. 600ರಲ್ಲಿ 70% ಅಂದರೆ ವಿಮಾ ಕಂತು ಎಷ್ಟು ಬರುತ್ತೆ, ಎಷ್ಟು ಮೌಲ್ಯ ನಿರ್ಧರಿಸ್ತಾರೆ, ಅದಕ್ಕೆ 6%ನಷ್ಟನ್ನು ನಾವು ವಿಮಾ ಕಂತಾಗಿ ತೀರ್ಮಾನ ಮಾಡ್ತೀವಿ. ಆ ವಿಮಾ ಕಂತಿನಲ್ಲಿ 70% ಸರ್ಕಾರ ಕೊಡುತ್ತೆ ಸರ್. ಇನ್ನು ರೈತ ಕೊಡಬೇಕಾಗಿರುವಂಥದ್ದು 30% ಮಾತ್ರ. ಸೊ ಇದೇನಾಗುತ್ತೆ, ರೈತನಿಗೂ ಕೂಡ ಹೊರೆ ಆಗೋದಿಲ್ಲ. ಈ 30%ನ ಅವರು ಕಟ್ಕೊಟ್ರೆ ಅವರಿಗೆ 3 ವರ್ಷಗಳ ಕಾಲ ವಿಮಾ ಚಾಲ್ತಿಯಲ್ಲಿರ್ತದೆ. ಅದರಲ್ಲಿ ಏನೇ ತೊಂದರೆಗಳಾದರೂ ಕೂಡ ಅದನ್ನು ರೈತನಿಗೆ ಯಾವುದೇ ಕಾರಣದಲ್ಲಿ ನಷ್ಟ ಆಗೋದಿಲ್ಲ. ಅಂದರೆ ಇದು ವಾರ್ಷಿಕ ವಿಮಾ ಕಂತು ನೀವು ಹೇಳ್ತಾ ಇರೋದು? ಹೌದು ಹೌದು. 10,000 ರೂಪಾಯಿ ಮೌಲ್ಯ ಆದರೆ 600 ರೂಪಾಯಿ ಇರುತ್ತೆ. ಇದು 3 ವರ್ಷಕ್ಕೆ. ಅದರಲ್ಲಿ 70% ಸಹಾಯಧನ ಇರುತ್ತೆ. ಹೌದು. ಕೇವಲ 30% ಕಟ್ಟಬೇಕಾಗತ್ತೆ. ಹೌದು ಹೌದು ಹೌದು. ಅಂದರೆ ಒಂದು 180 ರೂಪಾಯಿ. ಹೌದು. 10,000 ಬೆಲೆ ಬಾಳೋ ಒಂದು ಜಾನುವಾರಿಗೆ ಅಂತ ಆಯಿತು. ಹೌದು. ಅಂದರೆ ಇಲ್ಲಿ ವಿಮಾ ಮೌಲ್ಯ ಹೆಂಗಾಗುತ್ತೆ, ವಿಮಾ ಮೊತ್ತ? ವಿಮಾ ಮೊತ್ತ ನಾನು ಹೇಳಿದ್ನಲ್ಲ ನಿಮಗೆ, ನಾವು ಬೆಲೆ ಏನು ಕಟ್ತೀವಿ ಅದೇ ವಿಮಾ ಮೊತ್ತ. ಈಗ 10 ಲೀಟ್ರ್ ಹಾಲು ಕೊಡುವಂಥ ಹಸುವಿನ ಬೆಲೆ 30,000 ರೂಪಾಯಿ ಆಯಿತು. ಸೊ ವಿಮಾ ಮೊತ್ತ 30,000 ಆಗುತ್ತೆ. ಸೊ 30,000ಕ್ಕೆ 6%ನಂತೆ ವಿಮೆಯನ್ನು ತುಂಬಬೇಕಾಗತ್ತೆ. ಅದರಲ್ಲಿ 70% ಸರ್ಕಾರ ಕೊಡುತ್ತೆ, 30% ರೈತರು ಕೊಡಬೇಕು. ಈಗ 3 ವರ್ಷ ಆದಮೇಲೆ ಪುನಃ ಅದನ್ನು ನವೀಕರಿಸಬೇಕು ಅವರು ಸರ್? ಅವತ್ತಿನ ಪರಿಸ್ಥಿತಿಯಲ್ಲಿ ಏನಿರುತ್ತೆ ಅದನ್ನು ಲಾಗು ಆಗುತ್ತೆ. ಈಗ ವಿಮಾ ಯೋಜನೆ ಚಾಲ್ತಿಯಲ್ಲಿ ಇದ್ದರೆ ಅದನ್ನು ನವೀಕರಣ ಮಾಡ್ಕೋಬಹುದು ಸರ್. ಬಟ್ ಮೊದಲು 3 ವರ್ಷಗಳಿಗೆ ಇವರು ಮಾಡಿಕೊಂಡ್ರೆ ಈಗಿರೋಂಥ ಸೌಲಭ್ಯನ ಉಪಯೋಗ ಮಾಡ್ಕೋಬಹುದು. 3 ವರ್ಷದ ನಂತರದಲ್ಲಿ ಆಗ ಪುನಃ ಇನ್ನೊಂದು ಈ ಥರದ ಇದೇ ರೀತಿಯ ಯೋಜನೆಗಳು ಚಾಲ್ತಿಯಲ್ಲಿ ಇದ್ದೇ ಇರುತ್ತೆ ಸರ್. ರೈತ ಸರ್ಕಾರಿ ಯೋಜನೆಗಳು ಸಹಕಾರ ಆಗುವಂಥದ್ದು. ಸೊ ಅದರಲ್ಲಿ ಅವರು ಉಪಯೋಗ ಪಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇದು ಒಂದು ಹೊಸದಾಗಿ ವಿಮಾ ಪಾಲಿಸಿಯನ್ನು ಆ ಒಂದು ರಾಸುವಿಗೆ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮಾಡಬೇಕಾದಂತಹ. ಹೌದು ಹೌದು. ಆಯಿತು. ಈಗ ನೀವು ಹೇಳಿದ್ರಲ್ಲ 30,000 ನಾವು ಬೆಲೆ ಕಟ್ಟಿದ್ವಿ 10 ಲೀಟ್ರ್ ಹಾಲು ಕೊಡೋದಕ್ಕೆ. ಆಕಸ್ಮಿಕವಾದ ಮರಣ ಹೊಂದಿದ ಸಂದರ್ಭದಲ್ಲಿ ರೈತನಿಗೆ 30,000 ಹಣ ಬರುತ್ತೆ. ಅವನ ಅಂದಾಜು ಮತ್ತು ಈಗೇನಿದೆ ನಾವು ಬೆಲೆ ಕಟ್ಟಿದ್ದೀವಿ ಅಷ್ಟು ದುಡ್ಡು ಕೂಡ ಆತನಿಗೆ ವಾಪಸ್ ಬರುತ್ತೆ. ಅದೊಂದು ಪಾಲಿಸಿ ಥರ ಒಂದು ಡಾಕ್ಯುಮೆಂಟ್ ಆಗಿ ಕೊಡ್ತೀರ? ಕೊಡ್ತೀವಿ. ಹೌದು. ಅದನ್ನು ಅವರು ಸಂರಕ್ಷಣೆ ಮಾಡಬೇಕು. ಹೌದು. ಇಟ್ಕೊಳ್ಬೇಕು. ಇಲ್ಲ, ಅದರಲ್ಲಿ 2 ಕಾಪಿ ಇರುತ್ತೆ. 1 ಕಾಪಿ ನಮ್ಮ ಆಫೀಸಲ್ಲೂ ಇಟ್ಟಿರ್ತೀವಿ, 1 ಕಾಪಿ ಅವ್ರ ಕಡೆಗೂ ಕೊಟ್ಟಿರ್ತೀವಿ ನಾವು. ಯಾವ ಎಲ್ಲ ಸಂದರ್ಭಗಳಲ್ಲಿ ವಿಮೆಯ ಒಂದು ಸೌಲಭ್ಯವನ್ನು ಅವರು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಸರ್? ವಿಮೆ ಸೌಲಭ್ಯ ಪಡೀಲಿಕ್ಕೆ ಯಾವುದೇ ಒಂದು ನಿಖರವಾದ ಒಂದು ಇದು ಇಲ್ಲ ಸರ್, ಯಾವುದೇ ಒಂದು ಕಂಡೀಷನ್ ಇಲ್ಲ. ಡೆತ್ ಈಸ್ ಡೆತ್, ಅಂದರೆ ಸಾವು ಅದನ್ನು ಸಾವು ಅಂತಲೇ ನಾವು ಪರಿಗಣಿಸ್ತೀವಿ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅದು, ಈಗ ನೆರೆ ಬಂದಿರುವಂಥ ಸಂದರ್ಭಗಳು ಅಥವಾ ಬೆಂಕಿ ಪ್ರಕರಣಗಳು ಮತ್ತು ವಿದ್ಯುತ್ತಿನ ಶಾಕ್ನಿಂದ ಸತ್ತಿರುವಂಥ ಪ್ರಕರಣಗಳು, ಈ ಥರದ ಪ್ರಕರಣಗಳಲ್ಲಿ ನಾವು ವಿಮೆಯ ಹಣನೂ ಬೇಕಾದರೂ ಅವರು ತಗೊಳ್ಬೋದು, ಇಲ್ಲ ಅಂದರೆ ಜಿಲ್ಲಾ ಆಡಳಿತದ ಮುಖಾಂತರ ಅವರಿಗೆ ಬರುವಂಥ ಹಣ ಕೂಡ ಪಡೆಯಬಹುದು. ಎರಡರಲ್ಲಿ ಯಾವುದಾದ್ರು ಒಂದನ್ನು ತಗೊಳ್ಳಿಕ್ಕೆ ಆಯ್ಕೆ ಇರುತ್ತೆ. ಆದರೆ ಯಾವುದೇ ಸಂದರ್ಭಗಳು ಕೂಡ ವಿಮಾ ಕಂಪನಿ ಅದನ್ನು ಕೊಡೋದಿಲ್ಲ ಅಂತ ತಿರಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ. ಅದು ರೋಗದಿಂದ ಮೃತಪಟ್ಟಿರ್ಬೋದು, ಅಥವಾ ಆಕ್ಸಿಡೆಂಟಿಂದ ಮೃತಪಟ್ಟಿರಬಹುದು, ಅಥವಾ ಇನ್ಯಾವುದೋ ಗುರುತರವಾದ ಕಾಯಿಲೆಯಿಂದ ಮೃತಪಟ್ಟಿರಬಹುದು, ಅಥವಾ ಯಾವುದೇ ಕಾರಣದಿಂದ ಮೃತಪಟ್ಟಿರೋದು ಪೋಸ್ಟ್ ಮಾರ್ಟಮ್ ಮಾಡಿ ಖಾತ್ರಿಯಾಗಿ ಅದರ ಎಲ್ಲ ಇದನ್ನು ದಾಖಲಾತಿಗಳನ್ನು ಸಲ್ಲಿಸಿದ ಮೇಲೆ ಅವರು ಯಾವುದೇ ರೀತಿಯಾಗಿ ಅದನ್ನು ರಿಜೆಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ. ಅದು ನೀವು ದಾಖಲಾತಿಗಳ ಬಗ್ಗೆ ಹೇಳಿದ್ರಿ, ಹೇಳಿ ಈಗ ಈ ರೀತಿಯ ಒಂದು ಅವಘಡ ಆಗಿದೆ ಅಂದರೆ ಏನು ಮಾಡಬೇಕು ಪಶುಪಾಲಕರು ತಕ್ಷಣ? ಸರ್, ಯಾವಾಗಲೂ ಸಹ ಒಂದು ವಿಚಾರ ಎಲ್ಲ ಪಶುಪಾಲಕರಿಗೆ ಜ್ಞಾಪಕ ಇಟ್ಕೋಬೇಕೇನೆಂದರೆ, ಮೊದಲನೇದಾಗಿ ವಿಮೆ ಮಾಡಿದ ನಂತರ ವಿಮೆಗೆ ಸಂಬಂಧಿಸಿದಂಥ ಪ್ರತಿಯನ್ನು ಅಥವಾ ಅದರ ಒಂದು ಫೋಟೋ ಪ್ರತಿಯನ್ನು ಅವ್ರ ಮನೆಯಲ್ಲಿ ಸುರಕ್ಷಿತವಾಗಿ ಇಟ್ಕೋಬೇಕು, ನಂಬರ್ ಒಂದು. ಎರಡನೇದು ಏನಂದರೆ, ರಾಸುಗಳು ಮೇಯಕ್ಕೆ ಹೋದಾಗ ಅಥವಾ ಮೇಯ್ತಾ ಇರುವಾಗ ಗುದ್ದಾಡಿದಾಗ ಅಥವಾ ಇನ್ಯಾವುದೋ ಸಂದರ್ಭಗಳಲ್ಲಿ ಅಚಾತುರ್ಯವಾಗಿ ಕಿವಿಯ ಓಲೆ ಬಿದ್ದು ಹೋಗುತ್ತೆ, ಗೊತ್ತಾಗೋದಿಲ್ಲ ಅದು. ಸೊ ಇವರು ಕೂಡ ಗಮನಿಸ್ತಾರೆ, ಗಮನಿಸಿದ್ರು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಕೆಲವರು ಸುಮ್ಮನೆ ಇರ್ತಾರೆ, ಕೆಲವರು ಮುಂದೆ ಏನು ಮಾಡಬೇಕು ತಿಳ್ಕೊಂಡು ಮಾಡ್ತಾರೆ. ಅಂದರೆ ಯಾವಾಗಲೂ ಸಹ ಓಲೆನೇ ಗುರುತಿಡಿಯುವಂಥ ಒಂದು ಸೂಚಕ. ಸೊ ಆ ಓಲೆ ಬಿದ್ದಾಗ ಅವರು ಖಂಡಿತವಾಗಿ ತಕ್ಷಣ ಆ ಡಾಕ್ಟರ್ ಯಾರು ಆ ವಿಮೆಯನ್ನು ಮಾಡಿಕೊಟ್ರು ಅವರನ್ನು ಅಥವಾ ಹತ್ತಿರದ ಆಸ್ಪತ್ರೆ ಯಾವುದಿದೆ ಆ ಆಸ್ಪತ್ರೆ ವೈದ್ಯರ ಹತ್ರ ಹೋಗಿ ಆ ಹಳೆ ವಿಮಾ ಪಾಲಿಸಿ ತಮ್ಮ ಅವ್ರ ಹತ್ರ ಯಾವುದಿತ್ತು ಚಾಲ್ತಿಯಲ್ಲಿರೋದು ಅದನ್ನು ತೊಗೊಂಡೋಗಿ ತೋರಿಸಿದ್ರೆ ಬಿದ್ದೋಗಿರುವಂಥ ಓಲೆಯನ್ನು ಅವರು ಖಚಿತಪಡಿಸ್ಕೊಂಡು ಹೊಸ ಓಲೆ ಹಾಕಿ ವಿಮಾ ಕಂಪನಿಗೆ ಮತ್ತೆ ಅವರು ಪತ್ರ ಕೊಡ್ತಾರೆ. ಅವಾಗೇನಾಗುತ್ತೆ, ವಿಮಾ ಕಂಪನಿಯವರು ಹಳೆಯ ಓಲೆಯ ನಂಬರ್ ಏನಿರುತ್ತೆ ಆ ಓಲೆ ನಂಬರ್ನ ತೆಗೆದು ಈ ಹೊಸ ಓಲೆ ನಂಬರ್ನ ಹಾಕೋತಾರೆ. ಇದು ಯಾಕೆ ಹೇಳ್ತೀನಿ ಅಂದರೆ, ಭಾಳಷ್ಟು ಸಂದರ್ಭಗಳಲ್ಲಿ ರೈತರು ಪಾಪ ವಿಮೆ ಮಾಡಿಸಿರ್ತಾರೆ, ಆದರೆ ಯಾವುದೋ ಸಂದರ್ಭಗಳಲ್ಲಿ ಗೊತ್ತಿಲ್ಲದೇನೋ ಅಥವಾ ನಾವು ಗಮನಿಸಲಾಗ್ದೇನೆ ಓಲೆ ಬಿದ್ದೋಗಿರೋಂಥ ಸಂದರ್ಭಗಳಲ್ಲಿ ಜಾನುವಾರು ಮೃತಪಟ್ಟರೆ ಆ ಕೇಸಸ್ಗೆ ಇನ್ಶೂರೆನ್ಸ್ ದುಡ್ಡು ಬರೋದಿಲ್ಲ. ಆದ್ದರಿಂದ ಓಲೆಯನ್ನು ಸಂರಕ್ಷಣೆ ಮಾಡುವಂಥದ್ದು ಅಥವಾ ಬಿದ್ದೋಗಿರುವಂಥ ಓಲೆಯನ್ನು ಹಾಕ್ಸುವಂಥದ್ದು ಭಾಳ ಮುಖ್ಯವಾದಂಥ ಕೆಲಸ ಆಗಿರುತ್ತೆ. ಮೂರನೇದೇನು ಅಂದರೆ, ಮರಣ ಹೊಂದಿದಾಗ ಏನು ಮಾಡಬೇಕು ಅಂತ. ಈ ಮರಣ ಹೊಂದಿದಾಗ ಅವರು ಹತ್ತಿರದಲ್ಲಿರುವಂಥ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ಗೆ ವಿಷಯ ಕೊಡಬೇಕು, ಈ ಥರ ಹಿಂಗಿಂಗೆ ಪಾಲಿಸಿ ಮಾಡಿರುವಂಥ ಜಾನುವಾರು ತಿಳ್ಕೊಂಡಿದೆ ಅಂತ. ಸಾಧ್ಯವಾದರೆ ಆ ಪಾಲಿಸಿಯ ಬಾಂಡ್ ಅವರು ಏನು ಸಂರಕ್ಷಣೆ ಮಾಡಿದ್ರು ಅದನ್ನು ಅವರಿಗೆ ಒಂದು ಜೆರಾಕ್ಸ್ ಪ್ರತಿ ಕೊಡಬೇಕು. ಪ್ರತಿ ಕೊಟ್ಟಾಗ ಡಾಕ್ಟ್ರು ಸಂಬಂಧಪಟ್ಟ ವಿಮಾ ಕಂಪ್ನಿಯವ್ರಿಗೆ ಒಂದು ಫೋನ್ ಮುಖಾಂತರನೋ ಹೇಗೋ ಅವ್ರಿಗೆ ವಿಷಯ ತಿಳಿಸಿ ಡಾಕ್ಟ್ರು ಮತ್ತು ವಿಮಾ ಕಂಪ್ನಿಯವರು ಇಬ್ಬರೂ ಬಂದು ಪೋಸ್ಟ್ ಮಾರ್ಟಮ್ ಅನ್ನೋಂಥ ಒಂದು ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತೀವಿ. ಪೋಸ್ಟ್ ಮಾರ್ಟಮ್ ಮಾಡಿ ಆ ಸಂಬಂಧಪಟ್ಟ ಎಲ್ಲ ಪೋಸ್ಟ್ ಮಾರ್ಟಮ್ ವರದಿಯನ್ನು ನಾವು ಅಲ್ಲಿ ಕಳಿಸ್ಕೊಟ್ಟಾಗ ಬ್ಯಾಂಕಿಗೆ ಅವರ ಖಾತೆಗೆ ಹಣ ಬರ್ತದೆ. ಸೊ ಇದರಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸರ್. ಈ ಪೋಸ್ಟ್ ಮಾರ್ಟಮ್ ಅನ್ನೋದು ಯಾಕೆ ಅಷ್ಟೊಂದು ಅವಶ್ಯಕ ಅಂತ ಅನಿಸುತ್ತೆ ನಿಮಗೆ? ಸಾವು ಸಂಭವಿಸಿದೆ ಆದರೂ ಸಹ ನೀವು ಅದನ್ನು ಮಾಡೇ ಮಾಡ್ತೀರಾ, ಯಾಕೆ? ಸರ್, ಈಗ ಸಾವು ಸಂಭವಿಸಿದೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅನ್ನೋದು, ಅದರಲ್ಲಿ ಎರಡೂ ಮುಖ್ಯವಾದ ವಿಷಯಗಳಿದೆ. ಒಂದು ಗುರುತು ಮಾಡುವಂಥ ವಿಷಯ. ನಾವು ಪೋಸ್ಟ್ ಮಾರ್ಟಮ್ ಮಾಡುವಾಗ ಎರಡೂ ವಿಷಯಗಳನ್ನು ನೋಡ್ತೇವೆ. ಒಂದು ಹೊರಗಡೆ ಚೆಹರೆ, ಈ ಹೊರಗಡೆ ಮೈ ಕೈ ಬಣ್ಣ ಅಥವಾ ಕೊಂಬಿರುವಂಥದ್ದು, ಕೊಂಬಿಲ್ಲದೇ ಇರುವಂಥದ್ದು, ಮೈ ಮೇಲಿರೋ ಪ್ಯಾಚಸ್ಸು, ಇದೆಲ್ಲವೂ ಕೂಡ ಮೊದಲು ನಾವು ವಿಮಾ ಮಾಡಿದಾಗ ಇರುವಂಥದ್ದಕ್ಕೆ ಹೊಂದಿಕೆ ಆಗುತ್ತಾ ಇಲ್ವಾ ಅಂತ ವಿಮಾ ಕಂಪ್ನಿಯವರು ನೋಡ್ತಾರೆ ಅದನ್ನು. ಸೊ ಅದಕ್ಕಾಗಿ ಆ ಪ್ರಾಣಿ, ಇದೇ ಪ್ರಾಣಿ, ಮರಣ ಹೊಂದಿರುವಂಥ ಪ್ರಾಣಿ ಮತ್ತು ವಿಮೆ ಮಾಡಿರೋ ಪ್ರಾಣಿ ಒಂದೇ ಅನ್ನೋದು ಗುರುತು ಹಚ್ಚಲಿಕ್ಕೆ ಹೊರಗಡೆ ಚೆಹರೆಗಳನ್ನೆಲ್ಲ ನಾವು ನೋಡಿ ಪೋಸ್ಟ್ ಮಾರ್ಟಮ್ನಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಆಗುತ್ತೆ, ಅದನ್ನು ನಮೂದಿಸಬೇಕಾಗ್ತದೆ. ಎರಡನೇದೇನು ಅಂತ ಹೇಳಿದ್ರೆ, ಬೇರೆ ಯಾವುದಾದ್ರು ಸಾಂಕ್ರಾಮಿಕ ರೋಗಗಳಿಂದ ಏನಾದರೂ ಮೃತಪಟ್ಟಿದ್ರೆ ಅವಾಗೇನು ಮಾಡಬೇಕಾಗತ್ತೆ, ನಾವು ಆ ಮೃತಪಟ್ಟಿರುವಂಥ ಜಾನುವಾರಿನ ಅಕ್ಕಪಕ್ಕದ ಮನೆಯವರು, ಆ ಊರಿನವರು, ಅವರೆಲ್ಲರಿಗೂ ಕೂಡ ಆ ರೋಗ ಹರಡದೇ ಇರುವಂಥ, ಅವ್ರ ಜಾನುವಾರುಗಳಿಗೆ ರೋಗ ಹರಡದೇ ಇರೋ ಹಾಗೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೊಳ್ಳಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಇದಲ್ಲದೆ ಕೆಲವೊಮ್ಮೆ ಪರೋಪಜೀವಿಗಳ ಓವರ್ಲೋಡ್, ಅಂದರೆ ಈ ಪ್ಯಾರಾಸೈಟ್ಸು, ಜಂತುಹುಳುಗಳು, ಲಾಡಿ ಹುಳಗಳು ಮತ್ತು ಈ ಲಿವರ್ ಫ್ಲೂಕ್ಸ್ ಅಂತ ಹೇಳ್ತೀವಿ, ಇದೆಲ್ಲ ಇದ್ದಾಗಲೂ ಕೂಡ ಕೆಲವೊಮ್ಮೆ ಬಹಳ ರೇರಾಗಿ ಇದರಲ್ಲೂ ಕೂಡ ಡೆತ್ ಆಗುತ್ತೆ. ಸೊ ಇದನ್ನು ಮಾಡೋದ್ರಿಂದ ನಾವು ಅದು ಎಲ್ಲೆಲ್ಲಿ ಮೇಯಕ್ಕೆ ಹೋಗುತ್ತೆ, ಯಾವ್ಯಾವ ಜಾನುವಾರುಗಳು ಇದ್ರ ಜೊತೆ ಹೋಗುತ್ತವೆ, ಅಥವಾ ಆ ಮೇಯುವಂಥ ಜಾಗದಲ್ಲಿ ಹೋಗೋ ಎಲ್ಲ ಜಾನುವಾರುಗಳಿಗೆ ನಾವು ಈ ಜಂತುನಾಶಕಗಳನ್ನು ಕೊಡಲಿಕ್ಕೂ ಅನುಕೂಲ ಆಗುತ್ತೆ. ಅಂದರೆ ಒಂದು ರೈತನ ಅನುಕೂಲಕ್ಕಾಗಿ ಈ ಪೋಸ್ಟ್ ಮಾರ್ಟಮ್ ಸಹಕಾರಿಯಾಗುತ್ತೆ, ಇನ್ನೊಂದು ರೋಗ ರುಜಿನಗಳನ್ನು ನಾವು ತಡೆಗಟ್ಟಲಿಕ್ಕೆ ಕೂಡ ಪೋಸ್ಟ್ ಮಾರ್ಟಮ್ಮು ತುಂಬ ಅಗತ್ಯ ಇದೆ ಸರ್. ನಿಮ್ಮ ಅನುಭವದಲ್ಲಿ ಎಷ್ಟು ಜನ ಪಶುಪಾಲಕರು ಈ ರೀತಿಯ ಒಂದು ವಿಮಾ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ, ಯಾವ ರೀತಿ ಈ ಕ್ಲೈಮ್ಸ್ ಅಂತ ಬರುತ್ತೆ ನಿಮಗೆ, ಎಷ್ಟು ಮಟ್ಟಿಗೆ ಬರ್ತಾ ಇದೆ ಸರ್? ಅಂದಾಜು ಲೆಕ್ಕದ ತುಂಬ ಕಡಿಮೆ ಸರ್. ಈಗ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 515,000 ರಾಸ್ಗಳಿದೆ ಸರ್. ಇವುಗಳು ಗಂಡು ಹೆಣ್ಣು ಎರಡೂ ಸೇರಿ ನಮ್ಮ ಅಂಕಿಅಂಶದ ಪ್ರಕಾರ 515,000 ಇದೆ. ಇದರಲ್ಲಿ ನಾವು ಹೆಣ್ಣು ಸಂಖ್ಯೆನ ನಾವು 60% ಅಂತ ಹಿಡಿದ್ರೂ ಕೂಡ 300,000 ಕನಿಷ್ಠ ಜಾನುವಾರುಗಳು, ಹಾಲು ಕೊಡುವಂಥ ಜಾನುವಾರುಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿದೆ. ಈ 300,000 ನನ್ನ ಲೆಕ್ಕಾಚಾರ ಒಂದು 30-40,000 ಆ್ಯನಿಮಲ್ಸು, ಆ ಹಸುಗಳು ಮಾತ್ರ ವಿಮೆಗೆ ಒಳಪಟ್ಟಿರ್ಬೋದು ಅಂತ ನನ್ನ ಅಂದಾಜು. ಅಂದರೆ 10-15% ಮಾತ್ರ ಮಾಡಿಸ್ಕೊಂಡಿದ್ದಾರೆ, ಅದಕ್ಕಿಂತ ಹೆಚ್ಚಿಗೆ ಮಾಡಿರೋವಂಥದ್ದು ತುಂಬ ಕಡಿಮೆ. ಈ ವಿಮೆಯಲ್ಲಿ ಈಗ ರೈತರ ಮನೋಭಾವ ಹೇಗಿದೆ ಅಂತ ಹೇಳಿದ್ರೆ, ಈಗ ನೋಡಿ, ಒಂದು ಮೋಟರ್ ಸೈಕಲ್ ತೊಗೋತಾರೆ, ಒಂದು ಕಾರ್ ತೊಗೊಳ್ತಾರೆ, ಅಥವಾ ಮನೆ ಕಟ್ಟಕ್ಕೆ ಒಂದು ಸಾಲ ತೊಗೊಳ್ತಾರೆ, ಅಂಥದ್ರಲ್ಲೆಲ್ಲ ಕಂಪಲ್ಸರಿಯಾಗಿ ಆ ಸರ್ಕಾರದ ಕಾನೂನು ಲಾಗು ಆಗ್ತಾ ಇರುತ್ತೆ. ಏನು ಅಂದರೆ, ಇನ್ಶೂರೆನ್ಸ್ ನೀವು ಮಾಡಲೇಬೇಕು, ಇಲ್ಲ ಅಂದರೆ ನಿಮ್ಮ ಗಾಡಿ ರಿಜಿಸ್ಟರ್ ಮಾಡಲ್ಲ ಅಂತಾರೆ. ಬ್ಯಾಂಕ್ ಅವರು ಸಾಲ ಕೊಡುವಾಗ ಮನೆ ಕಟ್ಟಕ್ಕೆ ನೀವು ಪರ್ಸನಲ್ ಇನ್ಶೂರೆನ್ಸ್ ಮಾಡಿಸ್ಬೇಕು, ಇಲ್ಲ ಸಾಲ ಕೊಡಲ್ಲ ಅಂತಾರೆ. ಸೊ ಈ ಥರದ್ದೆಲ್ಲ ಆಗಿ ಈಗ ಏನಾಗಿದೆ ಅಂದರೆ, ರೈತರ ಮನಸ್ಸಿನಲ್ಲಿ ಅವ್ರು ಸಾಲ ತೊಗೊಳ್ತಾರೋ ಬಿಡ್ತಾರೋ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು, ಈಗ ಸ್ವಂತ ದುಡ್ಡಲ್ಲಿ ಬೈಕ್ ತೊಗೊಂಡ್ರೂ ಕೂಡ ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಬಂದ್ಬಿಟ್ಟಿದೆ. ಸೊ ಇದೇ ಒಂದು ಇದೇ ರೀತಿಯಾದ ಟ್ರೆಂಡು ನಮ್ಮ ರೈತರುಗಳಲ್ಲೂ ಬರಬೇಕು. ಅವತ್ತು ಯಾವುದೇ ಆರ್ಥಿಕ ಹಾನಿ ಅವ್ರಿಗಾಗೋದಿಲ್ಲ. ಯಾಕೆಂದರೆ ನನ್ನ ಹತ್ರ ಒಂದು ಹಸು ಇದೆ, ನಾನು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಬಂದಾಗ ಅವರು ಎಲ್ಲ ರೀತಿಯ ತೊಂದರೆಗಳನ್ನು, ಮುಂದೆ ಆಗುವಂಥ ತೊಂದರೆಗಳನ್ನು ತಡ್ಕಡಲಿಕ್ಕೆ ಅವಕಾಶ ಇರುತ್ತದೆ ಸರ್. ಇನ್ನು ಇತ್ತೀಚಿನ ದಿನಗಳಲ್ಲಿ ಮೈಸೂರು ಜಿಲ್ಲೆಯಲ್ಲೂ ಸಹ ಸಾಕಷ್ಟು ಪಶುಪಾಲಕರು ಈ ದೇಸಿ ತಳಿ ಅನ್ಯ ಪ್ರದೇಶದ ಹಸುಗಳನ್ನು ತಂದು ಇಲ್ಲಿ ಪಾಲನೆ ಮಾಡ್ತಾ ಇರೋದು, ಪೋಷಣೆ ಮಾಡ್ತಾ ಇರೋದು, ಹಾಲನ್ನ ಮಾರಾಟ ಮಾಡ್ತಾ ಇರೋದು, ಇದೆಲ್ಲ ಈ ವಿದ್ಯಮಾನಗಳನ್ನು ನಾವು ಗಮನಿಸ್ತೀವಿ. ಅವುಗಳ ಬೆಲೆ ಕೇಳಿದಾಗ ಸ್ಥಳೀಯ ಜಾನುವಾರುಗಳ ಬೆಲೆಗಿಂತ ಬಹಳ ಹೆಚ್ಚಿರುತ್ತೆ. ಅಂಥ ಸಂದರ್ಭದಲ್ಲಿ ವಿಮೆಯ ಮೊತ್ತಕ್ಕೆ ಏನಾದರೂ ಗರಿಷ್ಠ ಮಿತಿ ಇದೆಯಾ, ಅಥವಾ ಅವರು ಯಾವ ಬೆಲೆಯಿಂದ ಅದನ್ನು ಪಡ್ಕೊಂಡು ಬಂದಿರ್ತಾರೋ ಅದು ವಿಮಾ ಮೌಲ್ಯ ಆಗುತ್ತಾ? ಇಲ್ಲ, ನಾವು ಈಗ ಈ ವಿಮೆ ಮೌಲ್ಯವನ್ನು ತಳಿಗೆ, ಹೌದು, ತಳಿವಾರು ಮತ್ತು ಇತರೆ ವಿಷಯಗಳನ್ನು ಗಮನಕ್ಕೆ ತಗೊಂಡಾಗ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲಿ ನಾವು ನೋಡಿರುವಂಥ ಒಂದು ಆವರೇಜನ್ನು ನೋಡಿ ಪ್ರತಿಯೊಬ್ಬ ರೈತನಿಗೆ ಅನುಕೂಲ ಆಗಬೇಕು ಅನ್ನೋವಂಥ ಒಂದು ದೊಡ್ಡ ವಿಷನ್ ಇಟ್ಕೊಂಡು ನೋಡಿದಾಗ ನಾವು ಮ್ಯಾಕ್ಸಿಮಮ್ಮು 70,000 ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ ರೇಟ್ನ. ಈಗ 70,000 ಅಂತ ಹೇಳಿದ್ರೆ ಅಟ್ಲೀಸ್ಟ್ 23 ಲೀಟ್ರ್ ಹಾಲು ಕೊಡಬೇಕು ಒಂದು ಹಸು. ಸೊ ನಮ್ಮ ಜಿಲ್ಲೆಯಲ್ಲಿ 23 ಲೀಟ್ರ್ ಹಾಲು ಕೊಡುವಂಥದ್ದು ಪ್ರತಿ ಮನೆಗಳಲ್ಲೂ ಇರೋದಿಲ್ಲ. ಅಂದಾಜು ಹಾಲು ಕೊಡುವಂಥದ್ದು 10 ಲೀಟ್ರ್, 8 ಲೀಟ್ರ್, 12 ಲೀಟ್ರು ಈ ಲೆವೆಲ್ನಲ್ಲೇ ನಮ್ಮ ಇಡೀ ಜಿಲ್ಲೆಯಲ್ಲಿ ಇದೆ. ಸೊ ಇದನ್ನೆಲ್ಲ ಗಮನ ಇರಿಸ್ಕೊಂಡು ಮ್ಯಾಕ್ಸಿಮಮ್ಮು ನಾವು 20 ಲೀಟ್ರ್ ಕೊಡುವಂಥದ್ದು ಒಂದು ಊರಿನಲ್ಲಿ ಬಹುಶಃ ಒಂದು 100 ಮನೆಗಳಿದ್ದರೆ ಒಂದು 10-15 ಮನೆಯಲ್ಲಿ ಮಾತ್ರ 20-25 ಲೀಟ್ರ್ ಕೊಡುವಂಥ ಹಸುಗಳಿರುತ್ತವೆ. ಸೊ ಅದನ್ನು ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು 70,000 ರೂಗಳವರೆಗೆ ಮ್ಯಾಕ್ಸಿಮಮ್ ಆಗಿ ಈ ಸ್ಕೀಮ್ನಲ್ಲಿ ಅಲೋ ಮಾಡ್ತಾ ಇದ್ದೀವಿ. ಆದರೆ ನೀವು ಜನರಲ್ ಆಗಿ ಮಾಡ್ತೀರಾ ಅನ್ನೋವಂಥ ಸಂದರ್ಭ ಬಂದರೆ ಇದಕ್ಕೆ ಹೆಚ್ಚುವರಿಯಾಗಿ ಕಟ್ಟಬೇಕಾದಂಥ ವಿಮೆ ಮೌಲ್ಯ ಏನಿದೆ ಆ ವಿಮೆ ಮೌಲ್ಯನ ರೈತ ಸಂಪೂರ್ಣವಾಗಿ ಅವನು ಭರಿಸ್ಬೇಕಾಗುತ್ತೆ. ಈಗ ನೀವು ಒಂದು ಒಳ್ಳೆ HF ಹಸು, ಒಳ್ಳೆ ಜರ್ಸಿ ಹಸು ತೊಗೋತೀರಾ, ಈಗ HF ಹಸುಗಳು ಈಗೆಲ್ಲ 20 ಲೀಟ್ರ್, 25 ಲೀಟ್ರ್, 30 ಲೀಟ್ರ್ ಕೊಡುವಂಥದ್ದು ಬಹಳಷ್ಟು ಕಂಡು ಬರ್ತಾ ಇದೆ. ಈಗ ನಮ್ಮ ಏರಿಯಾಗಳಿಗಿಂತನೂ ನೀವು ಕೋಲಾರ, ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಹೋದರೆ, ಬೆಂಗಳೂರು ಗ್ರಾಮಾಂತರ ಇಲ್ಲೆಲ್ಲ ಹೋದರೆ ಇದು ಸರ್ವೇ ಸಾಮಾನ್ಯ ಆಗಿದೆ. ಯಾಕೆ ಅಂದರೆ ಅಲ್ಲಿ ಸ್ಥಳದ ಅಭಾವ ಇದೆ, ಮೇವಿನ ಅಭಾವ ಇದೆ. ಇಂಥ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂದರೆ ಹೆಚ್ಚು ಹಾಲು ಕೊಡುವಂಥ ಕಡಿಮೆ ರಾಸುಗಳನ್ನು ಸಾಕ್ಕೊಂಡಿರ್ತಾರೆ. ಒಂದು ಮನೇಲಿ 2-3 ಇಟ್ಕೊಂಡಿರ್ತಾರೆ, ಅವರು 50-60 ಲೀಟ್ರ್ ಹಾಲು ಕೊಡ್ತಿರ್ತಾರೆ. ನಮ್ಮಲ್ಲಿ ಸ್ಥಳ ಅಭಾವ ಮತ್ತು ಮೇವಿನ ಅಭಾವ ಅಷ್ಟು ಇಲ್ಲದೇ ಇರೋದ್ರಿಂದ ಈ ಕಡೆ ಪ್ರದೇಶಗಳಲ್ಲಿ ಜಾನುವಾರುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಆದರೆ ಹಾಲು ಕೊಡುವಂಥದ್ದು ಆ್ಯಾವರೇಜು ಈಲ್ಡು 10-12 ಲೀಟ್ರ್ ಅಷ್ಟು ಇರುತ್ತೆ. ಸೊ ಆ ಲೆಕ್ಕದಲ್ಲಿ ನಾವೀಗ ಹೆಚ್ಚು ಹಾಲು ಕೊಡುವಂಥ ಜಾನುವಾರುಗಳ ಮೌಲ್ಯ 1,00,000, 1.5 ಲಕ್ಷ, ಇವತ್ತು ಒಳ್ಳೆ ಹಸು ತೊಗೋಬೇಕು ಅಂದ್ರೆ 1.5-1.5 ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ನಾವು 70,000ಕ್ಕೆ ನಾವು ಮಿತಿ ಮಾಡ್ತೀವಿ. ಅದನ್ನು ಉಳಿಕೆ ಲೆಕ್ಕಾಚಾರ ಹಾಕಿ ಎಷ್ಟು ಪ್ರೀಮಿಯಂ ಬರುತ್ತೆ ಅದನ್ನು ರೈತ ಕಟ್ಕೋಬೇಕಾಗುತ್ತೆ. ಇನ್ನು ನೀವು ಇನ್ನೊಂದು ಮಿತಿ ಬಗ್ಗೆ ಹೇಳಿದ್ರಿ, ಒಂದು ಕುಟುಂಬಕ್ಕೆ ಕೇವಲ 5 ರಾಸುಗಳಿಗೆ ಮಾತ್ರ ವಿಮೆಯ ಸೌಲಭ್ಯ ಅನ್ವಯಿಸುತ್ತೆ ಅಂತ. 5ಕ್ಕಿಂತ ಜಾಸ್ತಿ ಇತ್ತು, ಏನು ಮಾಡಬೇಕು ಸರ್? 5ಕ್ಕಿಂತ ಜಾಸ್ತಿ ಇರುವಂಥದ್ದು ಒಟ್ಟು ಕುಟುಂಬಗಳು ಕಂಡುಬರುತ್ತೆ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳಿದೆ, ನಾವು MNREGನಲ್ಲಿ ಯಾವ ರೀತಿ ನಾವು ಜಾಬ್ ಕಾರ್ಡ್ ಕೊಟ್ಟಿದ್ದೀವಿ ಅದೇ ರೀತಿ ಕುಟುಂಬನ ಇಲ್ಲೂ ನಿರ್ಧರಣೆ ಮಾಡ್ತೀವಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿಗೆ ಹೋದರೆ ಒಂದೇ ಮನೆ ಇದ್ದರೆ ಅಲ್ಲಿ 3-4 ಜಾಬ್ ಕಾರ್ಡ್ ಇರುತ್ತೆ, ಯಾಕೆಂದರೆ ಅಣ್ಣ ತಮ್ಮಂದ್ರೆಲ್ಲ ಒಂದೇ ಮನೆಯಲ್ಲೇ ಬೇರೆ ಬೇರೆಯಾಗಿ ಅಡುಗೆ ಮಾಡ್ತಿರ್ತಾರೆ, ಬೇರೆ ಬೇರೆ ವಾಸನೂ ಇರ್ತಾರೆ. ಸೊ ಆ ಲೆಕ್ಕಕ್ಕೆ ಹೋದಾಗ 5 ಜಾನುವಾರುಗಳು ಸಾಧಾರಣ ಅದು ಅನುಕೂಲ ಇದೆ. ಎರಡನೇದೇನು ಅಂದರೆ ಅವ್ರ ಹತ್ರ 7-8-10 ಜಾನುವಾರುಗಳಿದ್ದಾಗ ಅವರಲ್ಲಿ ಹಾಲು ಕೊಡೋವಂಥ ಜಾನುವಾರುಗಳು ಮತ್ತು ಅಮೂಲ್ಯವಾದ ಜಾನುವಾರುಗಳು ಯಾವುದು 5 ಅವುಗಳನ್ನು ಗುರುತಿಸಿ ಅವರು ಇದಕ್ಕೆ ವಿಮೆಗೆ ಒಳಪಡಿಸ್ಕೊಳ್ಳೋದು ಒಳ್ಳೆಯದು. ಇದುವರೆಗೂ ನಾವು ಹಸು, ಎಮ್ಮೆ ಈ ಒಂದು ಪಶುಗಳಿಗೆ ಸಂಬಂಧಪಟ್ಟ ಹಾಗೆ ವಿಮಾ ಸೌಲಭ್ಯದ ಬಗ್ಗೆ ಮಾತಾಡಿದ್ವಿ. ಇನ್ನು ಕುರಿ ಗಾಹಿಗಳು, ಕುರಿ ಸಾಕಣೆಯಲ್ಲಿ ತೊಡಗಿರುವಂಥವರು ಇದ್ದಾರೆ, ಅವ್ರಿಗೂ ಏನಾದರೂ ವಿಮಾ ಸೌಲಭ್ಯ ಇದೆಯಾ? ಸರ್, ಅದು ಕೂಡ ಮತ್ತೊಂದು ಯೋಜನೆ, ಅನುಗ್ರಹ ಯೋಜನೆ ಅಂತ ಇದೆ ಸರ್ ಸರ್ಕಾರದ ಯೋಜನೆ. ಇದು ಕೂಡ ಮಹತ್ವಾಕಾಂಕ್ಷಿ ಯೋಜನೆ. ನಾವು ಕುರಿಗಳನ್ನು ನಾವು ವಿಮೆಗೆ ಒಳಪಡಿಸ್ತಾ ಇಲ್ಲ ಸರ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ, ಒಂದು ಕುರಿ ಸತ್ತರೆ ನಾವು ಸಾಧಾರಣ 3-6 ತಿಂಗಳವರೆಗಿರುವಂಥ ಮರಿ ಸತ್ತರೆ 3,000 ಮತ್ತು ಅದ್ರ ಮೇಲ್ಪಟ್ಟು ವಯಸ್ಸಾಗಿರುವಂಥ ಕುರಿಗಳು ಸತ್ತರೆ ಅವ್ರಿಗೆ 6,000 ಹೆಚ್ಚು ಹೈಯೆಸ್ಟು ಕೊಡುವಂಥದ್ದಕ್ಕೆ ಒಂದು ಸರ್ಕಾರ ವ್ಯವಸ್ಥೆ ಮಾಡಿದೆ. ಇದಕ್ಕೆ ಇದನ್ನು ಮಾಡ್ಕೋಬೇಕಾದ್ರೆ ಯಾವುದೇ ರೀತಿಯಾದಂಥ ವಿಮೆಗೆ ಒಳಪಡಿಸೋ ಅಗತ್ಯ ಇಲ್ಲ. ಜನರಲ್ ಆಗಿ ಯಾವುದೇ ಕುರಿ ಸತ್ತರೂ ಕೂಡ ಇದಕ್ಕೆ ಪ್ರಾವಿಷನ್ಸ್ನ ಸರ್ಕಾರ ಮಾಡಿಕೊಟ್ಟಿದೆ. ಇದು ಅಲ್ಲದೇನೆ ಇದೇ ಯೋಜನೆಯಲ್ಲಿ ಯಾರು ಕುರಿ ಸಾಕ್ತಾ ಇದ್ದಾರೆ ಆ ಕುರಿ ಸಾಕಿರೋರು ಒಂದು ಮನೆಯಲ್ಲಿ ಕುರಿಯನ್ನೇ ಅವಲಂಬಿಸಿರುವಂಥ ಮನೆಗಳನ್ನು ಅಂತ ಗುರುತಿಡಿತಾರೆ. ಅಂದರೆ ಕುರಿಗಾರಿಕೆಯಲ್ಲೇ ನಾವು ನಮ್ಮ ಸಂಸಾರ ನಡೆಸ್ತಾ ಇದ್ದೀವಿ ಅನ್ನೋಂಥ ಮನೆಗಳು. ಈಗ ನಾವು ನಾರ್ತ್ ಕರ್ನಾಟಕಗೆಲ್ಲ ಹೋದರೆ ಒಂದೊಂದು ಮನೆಯಿಂದ 300-500 ಕುರಿಗಳು, ಮಂದೆಗಳು ಎಲ್ಲ ಬರುತ್ತವೆ. ಅದೇ ಸೌತ್ ಕರ್ನಾಟಕಕ್ಕೆ ಬಂದಾಗ ಒಂದೊಂದು ಮನೆಯಲ್ಲಿ 8-10, 7-8, 5-6 ಈ ಥರ ಇರುತ್ತೆ. ಆದರೆ ಕುರಿ ಮೇಲೆ ನಂಬಿರುವಂಥ ಮನೆಗಳು ಸೌತ್ ಕರ್ನಾಟಕದಲ್ಲಿ, ಸೌತ್ ಮೈಸೂರಿನಲ್ಲಿ ಕೂಡ ಒಂದು 30-40-50 ಕುರಿಗಳನ್ನು ಸಾಕ್ಕೊಂಡು ಬರೀ ಕುರಿಗಳನ್ನೇಂದನೇ ಜೀವನ ಮಾಡುವಂಥ ಮನೆಗಳು ಇದೆ. ಅಂಥ ವ್ಯಕ್ತಿಗಳಿಗಾಗಿ 30 ಹೆಚ್ಚು ಕುರಿಗಳನ್ನು ಸಾಕ್ತಾ ಇರುವಂಥ ಕುರಿಗಾರರು ಯಾರಿದ್ದಾರೆ ಅವರಲ್ಲಿ ಕುಟುಂಬದಲ್ಲಿ ಒಬ್ಬರಿಗೆ ಉಚಿತವಾಗಿ ವಿಮೆ ಮಾಡಿಕೊಡ್ತಾ ಇದ್ದೀವಿ. ಆ ವಿಮೆ ಅವ್ರಿಗೆ ಏನಾದರೂ ಆಕಸ್ಮಿಕವಾದಲ್ಲಿ 5 ರೂಪಾಯಿಗಳ ಪರಿಹಾರ ಆ ಕುಟುಂಬಕ್ಕೆ ಬರುತ್ತೆ ಸರ್. ಕುರಿ ಸಾಕಣೆ ಮಾಡ್ತಿರೋಂಥ ಕುರಿಯಲ್ಲಿ ಮನೆಯಲ್ಲಿ ಯಾರು ಕುರಿಯನ್ನು ನೋಡ್ಕೋತಿದ್ದಾರೆ ಅಥವಾ ಆ ಕುಟುಂಬದವ್ರು ಯಾರು ಒಪ್ಪಿರ್ತಾರೆ ಅವ್ರ ಹೆಸರಿಗೆ ವಿಮೆ ಮಾಡಿಕೊಡ್ತೀವಿ, ಉಚಿತ ಇರುತ್ತೆ. ಮತ್ತು ಏನಾದರೂ ಅವರಿಗೆ ತೊಂದರೆ ಆದಂಥ ಸಂದರ್ಭಗಳಲ್ಲಿ ಮರಣ ಸಂಭವಿಸಿದಲ್ಲಿ 5 ರೂಪಾಯಿಗಳ ಪರಿಹಾರ ಸಿಗುತ್ತೆ ಅವರಿಗೆ. ಅದೊಂದು ಆರೋಗ್ಯ ವಿಮೆ ಥರನಾ ಅಥವಾ ಅವ್ರಿಗೇನಾದರೂ ಅನಾರೋಗ್ಯ ಅಲ್ಲೂ ಇದು ಅನ್ವಯಿಸುತ್ತಾ? ಇಲ್ಲ ಸರ್, ಅನಾರೋಗ್ಯಗಳು ಮತ್ತು ಯಾವುದರಲ್ಲೂ ಇದು ಅನ್ವಯಿಸೋದಿಲ್ಲ. ಸಾವುಗಳಿಗೆ ಮಾತ್ರ ಸಂಬಂಧಿಸಿದ ಮಾತ್ರ ಬರುತ್ತೆ. ಅನಾರೋಗ್ಯಕ್ಕೆ ಇವರಿಗೆ ಹಲವಾರು ಸ್ಕೀಮ್ಗಳಿದೆ ಸರ್ಕಾರದ್ದು, ಅದರಲ್ಲಿ ಅವರು ಉಪಯೋಗ ಪಡ್ಕೋಬಹುದು. ಡಾಕ್ಟರ್ ಷಡಕ್ಷರ್ ಮೂರ್ತಿ ಅವರೇ, ಮಾತಾಡ್ತಾ ಹೋದರೆ ಸಾಕಷ್ಟು ವಿಚಾರಗಳಿದೆ. ಈಗ ಹೇಳಿ, ಈಗ ಉಪನಿರ್ದೇಶಕರಾಗಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಇಲಾಖೆಯಿಂದ ಇನ್ನೂ ಏನೆಲ್ಲ ಕಾರ್ಯಕ್ರಮಗಳು ಈಗ ಪ್ರಸ್ತುತ ಜಾರಿಯಲ್ಲಿವೆ, ಕೃಷಿಕರನ್ನು ಗಮನದಲ್ಲಿಟ್ಕೊಂಡು ಏನೆಲ್ಲ ರೂಪಿಸಲಾಗಿದೆ ಅದರ ಒಂದು ಸೂಕ್ಷ್ಮ ಪರಿಚಯ ಮಾಡಿಕೊಡಿ. ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಈ ಎಲ್ಲ ಯೋಜನೆಗಳ ಕುರಿತ ಹಾಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುವಂಥ ಪ್ರಯತ್ನ ಮಾಡೋಣ. ಸರ್, ಸರ್ಕಾರದಲ್ಲಿ ಈಗ ಇತ್ತೀಚೆಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು, ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳು ಬರ್ತಾ ಇದೆ. ಈಗ ಗೋಹತ್ಯಾ ನಿಷೇಧ ಕಾಯ್ದೆಯನ್ನು ಮಾಡಲಾಗಿದೆ, ನಂತರ ಜಿಲ್ಲಾ ಸರ್ಕಾರಿ ಗೋಶಾಲೆ ಅಂತ ಮಾಡಿದ್ದಾರೆ, ನಂತರ ಪಶು ಸಂಜೀವಿನಿ ಅಂತ ಇದೆ. ಪಶು ಸಂಜೀವಿನಿ ಅಂದರೆ ಯಾರಾದರೂ ದೂರವಾಣಿ ಕರೆ ಮಾಡಿದರೆ ಅವ್ರ ಮನೆಗೆ ಹೋಗಿ ನಾವು ಅವ್ರ ಮನೆ ಬಾಗಿಲಲ್ಲೇ ರೈತರಿಗೆ ಚಿಕಿತ್ಸೆಯನ್ನು ನೀಡಿ ಬರುವಂಥದ್ದು. ಮತ್ತು ಪಶು ಸಹಾಯವಾಣಿ ಇದೆ ಸರ್, 24/7. ಇದು ಕೂಡ ರೈತರು ಆ ಒಂದು ದೂರವಾಣಿಗೆ ಕರೆ ಮಾಡಿದಲ್ಲಿ ಅವ್ರ ಮನೆಗೆ ನಮ್ಮ ಸಿಬ್ಬಂದಿ ಹೋಗಿ ಟ್ರೀಟ್ಮೆಂಟ್ ಮಾಡಿ ಬರುವಂಥದ್ದಿದೆ. ಮುಖ್ಯಮಂತ್ರಿಗಳ ಅಮೃತ ಯೋಜನೆ ಅಂತ ಇದೆ, ಮತ್ತು ಕೌ ಮ್ಯಾಟ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ, ಮಿಲ್ಕಿಂಗ್ ಮಿಷಿನ್ಸ್ ಬಂದಿದೆ. ಸೊ ಈ ರೀತಿ ಹಲವಾರು ಯೋಜನೆಗಳಿದ್ದಾವೆ ಸರ್, ಇವೆಲ್ಲವನ್ನು ಕೂಡ ನಾವು ಬಹುಶಃ ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ವಿವರಗಳನ್ನು ನೀಡ್ಬೋದಾಗಿರ್ತದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕುರಿತಾಗಿ ಮಾಹಿತಿಯನ್ನು ಅವರು ಪಶುವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಪಡ್ಕೊಳ್ಳೋ ಅವಕಾಶ ಇರುತ್ತೆ. ಇದೆ ಹೌದು ಸರ್, ಇದೆ. ಹಾಗೆ ವಿಮೆಗೆ ಸಂಬಂಧಿಸಿದಂತೆ ಮತ್ತೊಂದು ಸರಳವಾದ ವಿಧಾನವನ್ನು ನಾವು ಮೈಸೂರು ಹಾಲು ಒಕ್ಕೂಟದವರೊಂದಿಗೆ ಸೇರಿ ಮಾಡಿದ್ದೇವೆ. ಅದರಲ್ಲಿ ಏನಂತ ಹೇಳಿದ್ರೆ, ನಮ್ಮ ರೈತರುಗಳು ಎಲ್ಲ ಕಡೆ ಹೋಗಿ ಡಾಕ್ಟರ್ನ ಹುಡುಕಿ ಕರೆದು ಮಾಡುವಂಥದ್ದೇನೂ ಇಲ್ಲ. ಅವರ ಹಳ್ಳಿಗಳಲ್ಲಿರುವಂಥ ಹಾಲು ಒಕ್ಕೂಟದ ಸೊಸೈಟಿಗಳು, ಯಾರು ಹಾಲು ಒಕ್ಕೂಟದ ಸೊಸೈಟಿಗಳಿಗೆ ಹಾಲು ಹಾಕ್ತಿದ್ದಾರೆ ಅವ್ರಿಗೊಂದು ವಿಶೇಷವಾದಂಥ ಸೌಕರ್ಯ ಆಗಿದೆ. ನಮ್ಮ ಡಾಕ್ಟರ್ಸು ನಿಗದಿತವಾದ ದಿವಸ ಆ ಸೊಸೈಟಿಗೆ ಬರ್ತಾರೆ. ಸೊ ಸೊಸೈಟಿ ಕಾರ್ಯದರ್ಶಿಯವ್ರನ್ನ ಸಂಪರ್ಕದೊಂದಿಗೆ ಆ ಸೊಸೈಟಿಗೆ ಹಾಲಾಗ್ತಿರೋಂಥ ಎಷ್ಟು ಜನ ವಿಮೆ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ ಅವ್ರದ್ದನ್ನು ಆ ಜಾಗದಲ್ಲೇ ಸೊಸೈಟಿಯ ಜಾಗದಲ್ಲಿ ಅಥವಾ ಅವರ ಮನೆ ಬಾಗಿಲಲ್ಲೇ ವಿಮೆ ಮಾಡಿಕೊಟ್ಟು ಬರುವಂಥ ಕಾರ್ಯಕ್ರಮ ಕೂಡ ಹಾಕ್ಕೊಂಡಿದ್ದೀವಿ. ಎಲ್ಲ ರೈತ ಬಾಂಧವರು, ಯಾರು ಮೈಸೂರು ಹಾಲು ಒಕ್ಕೂಟದ ಸೊಸೈಟಿಗಳಿಗೆ ಹಾಲಾಗ್ತಿದ್ದೀರಿ, ನೀವೆಲ್ಲರೂ ಕೂಡ ನಿಮ್ಮ ಸೊಸೈಟಿಯ ಸೆಕ್ರೆಟರಿ ಅವ್ರನ್ನ ನೀವು ಮಾತಾಡಿಸಿದರೆ, ಒಂದು ದಿನಾಂಕನ ನಿಗದಿ ಮಾಡಿ ಹತ್ತಿರದ ಪಶುವೈದ್ಯರಿಗೆ ತಿಳಿಸಿದರೆ ನಿಮ್ಮ ಸೊಸೈಟಿಗೆ ಬಂದು ವಿಮೆಯನ್ನು ಮಾಡಿಕೊಡೋ ಕೆಲಸವನ್ನು ಕೂಡ ನಾವೀಗ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಹಾಲು ಒಕ್ಕೂಟದ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಒಪ್ಕೊಂಡಿದ್ದಾರೆ, ಅವರಿಗೆ ಕೂಡ ಈ ವಿಷಯಕ್ಕಾಗಿ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ರೈತರುಗಳು ಈ ಒಂದು ಸೌಲಭ್ಯನ ಬೇಗ ಆದಷ್ಟು ಉಪಯೋಗಿಸ್ಕೊಳ್ಳಿ ಅನ್ನೋದು ನನ್ನ ಕೋರಿಕೆ. ಇನ್ನೊಂದು ತುಂಬ ಅಮೂಲ್ಯವಾದ ಕಾರ್ಯಕ್ರಮ ಬರ್ತಾ ಇದೆ ಸರ್, 30ನೇ ತಾರೀಕಿಂದ ಲಾಂಚ್ ಆಗೋದಿದೆ, 1-2 ದಿನಗಳಲ್ಲಿ ಲಾಂಚ್ ಆಗಬಹುದು. ಪುಣ್ಯಕೋಟಿ ಯೋಜನೆ ಅಂಥೇಳಿ ಈಗ ಪ್ರಾಣಿಗಳನ್ನು ದತ್ತು ತಗೊಳ್ಳೋವಂಥದ್ದು, ಈ ಗೋಶಾಲೆಗಳಲ್ಲಿ ಯಾವುದಿದೆ ಪ್ರಾಣಿಗಳು ಯಾರು ಬಿಟ್ಟೋಗಿರ್ತಾರೆ ಅನಾಥ ಪ್ರಾಣಿಗಳು ಅವ್ರಗಳನ್ನ ದತ್ತು ತಗೊಳ್ಳೋ ಯೋಜನೆ ಇದೆ ಪುಣ್ಯಕೋಟಿ ಯೋಜನೆ ಅಂತ. ಮತ್ತೊಂದು ಸಹಕಾರ ಸಂಘಗಳು, ಗೋಶಾಲಾ ಅಭಿವೃದ್ಧಿ ಸಹಕಾರ ಸಂಘಗಳನ್ನು ಮಾಡ್ತಾ ಇದ್ದೇವೆ. ಸೊ ಇದು ಕೂಡ ಚಾಲ್ತಿಯಲ್ಲಿ ಬರ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಅದೆಲ್ಲವೂ ಕೂಡ ಎಲ್ಲ ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸ ಆಗ್ತಾ ಇದೆ ಸರ್. ಭಾಳ ಸಂತೋಷ ಡಾಕ್ಟರ್ ಬಿ ಎನ್ ಷಡಕ್ಷರ ಮೂರ್ತಿ ಅವರೇ. ಇಷ್ಟೆಲ್ಲ ಮಾತಾಡಿದ ಮೇಲೂ ನಮ್ಮ ಕೇಳಿದರಿಗೆ ಅನ್ನಿಸ್ತಾ ಇರುತ್ತೆ ನಾವು ಉಪನಿರ್ದೇಶಕರ ಜೊತೆ ಒಂದೆರಡು ಮಾತಾಡಿದರೆ ಚೆನ್ನಾಗಿರೋದು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿಬಿಡಿ ಸರ್. 8-2-7-0-0-2-8-9-0 8-2-7-0-0-2-8-9-0 8-2-7-0-0-2-8-9-0 ಈ ಸಂಖ್ಯೆಗೆ ಕರೆ ಮಾಡಿ ಪಶುವೈದ್ಯಕೀಯ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಮ್ಮ ಕಾರ್ಯಕ್ರಮಗಳಲ್ಲೂ ಸಹ ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋ ಒಂದು ಪ್ರಯತ್ನದಲ್ಲಿ ನಾವು ಇದ್ದೀವಿ. ಕಾರ್ಯಕ್ರಮ ಕೇಳ್ತಾ ಇರೋರಿಗೆಲ್ಲ ವಂದಿಸ್ತಾ, ಸಾಕಷ್ಟು ಮಾಹಿತಿಯನ್ನು ನೀವು ನೀಡಿದ್ದೀರಿ, ಅದಕ್ಕಾಗಿ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ವಂದನೆಗಳು ಸರ್. ಜಾನುವಾರು ವಿಮಾ ಯೋಜನೆಯ ಸೌಲಭ್ಯಗಳನ್ನು ಕುರಿತು ಮೈಸೂರು ವಿಭಾಗದ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಸೇವೆಗಳ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ವಿಶ್ವ ಝೂನೋಸಿಸ್ ದಿನದ ಸಂದರ್ಭದಲ್ಲಿ ಟಿ ನರಸೀಪುರ ತಾಲೂಕು ತಲಕಾಡಿನಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಎಂಸಿ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. 2022-23 ಸಾಲಿನ ಬೆಳೆ ಸಮೀಕ್ಷೆ ಕಾರ್ಯಕ್ರಮದ ಭಾಗವಾಗಿ ಮಾನ್ಯ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯು ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬಿಡುಗಡೆ ಮಾಡಿರುತ್ತದೆ. ಸದರಿ ಆ್ಯಪನ್ನು ಬಳಸಿಕೊಂಡು ಸ್ವತಃ ರೈತರೇ ತಮ್ಮ ಜಮೀನುಗಳಲ್ಲಿ ಬೆಳೆದಿರುವ ಬೆಳೆಗಳ ಸಮೀಕ್ಷೆಯನ್ನು ಮಾಡಿ ವಿವರಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಈ ಆ್ಯಪ್ನ ವೈಶಿಷ್ಟ್ಯತೆಗಳೇನೆಂದರೆ, ರೈತರ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಮಾಹಿತಿಯನ್ನು ರೈತರೇ ನಿಖರವಾಗಿ ದಾಖಲಿಸಬಹುದು. ಸದರಿ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಬೆಳೆ ವಿಮೆ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ, ಕೃಷಿ ಸಾಲ ಸೌಲಭ್ಯ ಮತ್ತು ಸರ್ಕಾರದ ವಿವಿಧ ಯೋಜನೆಗಳಡಿ ಸವಲತ್ತುಗಳನ್ನು ರೈತರಿಗೆ ಒದಗಿಸಲು ಮತ್ತು ಆರ್ಟಿಸಿಯಲ್ಲಿ ಬೆಳೆ ಮಾಹಿತಿ ಅಳವಡಿಸಲು ಬಳಸಲಾಗುತ್ತದೆ. ರೈತರ ಪೂರ್ವ ಮುಂಗಾರು ಬೆಳೆ ಸಮೀಕ್ಷೆ 2022-23 ಆ್ಯಪನ್ನು ಸಾರ್ವಜನಿಕರು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಖಾರೀಫ್ ಫಾರ್ಮರ್ ಕ್ರಾಪ್ 2022-23 ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. KHARIF ಸ್ಪೇಸ್ FARMER ಸ್ಪೇಸ್ CROP 2022-23 ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಂತರ ತಮ್ಮ ಆಧಾರ್ ಕಾರ್ಡ್ನಲ್ಲಿರುವ QR ಕೋಡನ್ನು ಸ್ಕ್ಯಾನ್ ಮಾಡಿ ತಮ್ಮ ಮೊಬೈಲ್ ಸಂಖ್ಯೆಗೆ ಬರುವ OTP ನಮೂದಿಸಿ ನೋಂದಾಯಿಸಿಕೊಂಡು ತಮ್ಮ ಜಮೀನಿನ ವಿವರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಆ ನಂತರ ತಮ್ಮ ಜಮೀನುಗಳಿಗೆ ತೆರಳಿ ಸಂಬಂಧಪಟ್ಟ ಸರ್ವೆ ನಂಬರ್ನಲ್ಲಿ ಬೆಳೆದಿರುವ ಬೆಳೆಗಳ ಛಾಯಾಚಿತ್ರಗಳನ್ನು ತೆಗೆದು ಅಪ್ಲೋಡ್ ಮಾಡಬೇಕು. ರೈತರು ತಾವು ಬೆಳೆದ ಬೆಳೆ ವಿವರಗಳನ್ನು ಅಪ್ಲೋಡ್ ಮಾಡದಿದ್ದಲ್ಲಿ ಸರ್ಕಾರದ ವಿವಿಧ ಯೋಜನೆಗಳಿಂದ ದೊರೆಯುವ ಸವಲತ್ತುಗಳನ್ನು ಪಡೆಯುವುದರಿಂದ ವಂಚಿತರಾಗುವ ಸಂಭವವಿರುತ್ತದೆ. ಆದ್ದರಿಂದ ಎಲ್ಲ ರೈತ ಬಾಂಧವರು ಹೆಚ್ಚಿನ ಆಸಕ್ತಿಯೊಂದಿಗೆ ಪ್ರಸಕ್ತ ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಜಮೀನಿನ ಬೆಳೆ ಮಾಹಿತಿಯನ್ನು ತಾವೇ ಖುದ್ದಾಗಿ ದಾಖಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ತೋಟಗಾರಿಕೆ, ರೇಷ್ಮೆ ಅಥವಾ ಕಂದಾಯ ಇಲಾಖೆ ಕಚೇರಿಗಳನ್ನು ಅಥವಾ ಆಯಾ ಗ್ರಾಮಗಳಿಗೆ ನಿಯೋಜಿಸಲಾಗಿರುವ ಖಾಸಗಿ ನಿವಾಸಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715 ಸಂಪರ್ಕಿಸಬಹುದು. ಸಹಾಯವಾಣಿ ಸಂಖ್ಯೆ ಮತ್ತೊಮ್ಮೆ 844-844-7715 ಸಂಪರ್ಕಿಸಬೇಕೆಂದು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ರೈತ ಬಾಂಧವರೇ ಗಮನಿಸಿ, ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯ ರೈತರಿಂದ ಒಟ್ಟು 3 ವಿಭಾಗಗಳಲ್ಲಿ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ಮೊದಲನೆಯದು ರೈತರ ಆದಾಯದಲ್ಲಿ ಆದ ವೃದ್ಧಿ, ಎರಡನೆಯದು ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆಯಿಂದ ಆದ ಲಾಭ, ಮತ್ತು ಮೂರನೆಯ ವಿಭಾಗ ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭ. ಈ 3 ವಿಭಾಗದಲ್ಲಿ ವಿಡಿಯೋ ಮಾಡಿ ಕಳಿಸಬಹುದು. ಪ್ರಥಮ ಬಹುಮಾನ 11,000 ರೂಪಾಯಿ, ದ್ವಿತೀಯ ಬಹುಮಾನ 5,000 ರೂಪಾಯಿ ಮತ್ತು ತೃತೀಯ ಬಹುಮಾನ 3,000 ರೂಪಾಯಿ. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು ಇದೇ ತಿಂಗಳ 8ನೇ ತಾರೀಕಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ https://innovateindia.mygov.in. ವೆಬ್ಸೈಟ್ ವಿಳಾಸ ಮತ್ತೊಮ್ಮೆ https://innovateindia.mygov.in. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳಿ ಕೃಷಿ ಗೀತೆ. ಹಾಳಾಗುತ್ತಾರ ಸಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಹಾಗ ಹಾಳಾಗುತ್ತಾರ ಸಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಇರುದಿಲ್ಲ ಸಣ್ಣ ಕುಣಿ, ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ, ಗುಡು ಮಣ್ಣು ಸೆಗಡಿ ಹಾರಾಡತಾವ. ಇದಕ ಅಂತಾರ ಹಾರಾಡು ತಿಪ್ಪಿ, ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ. ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಮಗ್ಗಲ ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ. ಮಳೆ ನೀರು ಬರ್ತಾವ, ನಾರಿ ನೀರು ಬರ್ತಾವ, ತಗಿನ ಸೆಗಣಿ ತೇಲಾಡಿ ಹೋಗ್ತಾರ.